ಅಭ್ಯರ್ಥಿ ಹೆಸರು ಅಂತಿಮ, ಪ್ರಹ್ಲಾದ್ ಜೋಶಿ. ಮತ್ತು ಕೆಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ ಕೀ ಉತ್ತರ ಪ್ರಕಟ, ಆಕ್ಷೇಪಣೆ ಸಲ್ಲಿಸಲು ಆಯೋಗ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6-10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆರ್ರಿ ಬೋರರ್ ನಿಯಂತ್ರಣ ಕುರಿತು ಡಾಕ್ಟರ್ MS ಉಮಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕೃಷಿ ಕಾರ್ಯಕ್ರಮದಲ್ಲಿ ಈ ಕಾಫಿ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದಂತ ಕೀಟಪೀಡೆಯಾದಂತ ಈ ಕಾಫಿ ಕಾಯಿಕೊರಕ, ಅಂದ್ರೆ ಸಾಮಾನ್ಯವಾಗಿ ಇದನ್ನ ಬೆರ್ರಿ ಬೋರರ್ ಅಂತ ಕರೀತಾರೆ, ಈ ಕೀಟದ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೀಟ ತಜ್ಞರಾದಂಥ ಡಾಕ್ಟರ್ MS ಉಮಾ ಅವರು. ನಮಸ್ಕಾರ ಡಾಕ್ಟರ್ ಉಮಾ ಅವರೇ. ನಮಸ್ತೆ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಸಾಮಾನ್ಯವಾಗಿ ಕಾಫಿನಲ್ಲಿ ಈ ಅರೇಬಿಕಾ ಮತ್ತು ರೋಬಸ್ಟಾ ಅಂತ ನೋಡ್ತಾ ಇರ್ತೀವಿ. ಈ ಬೆರ್ರಿ ಬೋರರು ಸಾಮಾನ್ಯವಾಗಿ ಯಾವ ಕಾಫಿ ತಳಿಗೆ ಹಾನಿ ಮಾಡುತ್ತೆ ಅಂತೀರಿ? ಸರ್, ಈ ಕಾಫಿ ಕಾಯಿಕೊರಕ ಏನಿದೆ, ಇದು ಅರೇಬಿಕಾ, ರೋಬಸ್ಟಾ ಮತ್ತೆ ಮರ ಕಾಫಿ ಎಲ್ಲಾ ತಳಿಗಳಿಗೂ ಸಹ ಇದು ಹಾನಿ ಮಾಡುವ ಕೀಟ ಆಗಿದೆ. ಎಲ್ಲಾ ಕಾಫಿಗಳಿಗೂ ಬರುತ್ತೆ ಇದು? ಹೌದು ಸರ್. ಅಂದ್ರೆ ಈ ಬೆರ್ರಿ ಬೋರರ್ ಅಥವಾ ಕಾಫಿ ಕಾಯಿಕೊರಕ ಕೀಟ ಭಾರತದಲ್ಲಿ ಮೊದಲೇ ಇತ್ತೋ ಅಥವಾ ಬೇರೆ ಕಡೆಯಿಂದ ಇದು ನಮ್ಮ ಭಾರತಕ್ಕೆ ಬಂದಿದ್ದು? ಸರ್, ಈ ಕಾಯಿಕೊರಕ ಕಾಫಿ ಬೆಳೆಯುವ ಎಲ್ಲಾ ಪ್ರದೇಶಗಳಲ್ಲೂ ಒಂದು ಪ್ರಮುಖ ಕೀಟವಾಗಿತ್ತು ಸರ್. ಇದು ಭಾರತದಲ್ಲಿ ಇರಲಿಲ್ಲ. ಪ್ರಪ್ರಥಮವಾಗಿ 1990ರ ದಶಕದಲ್ಲಿ ಇದು ಮೊದಲು ತಮಿಳುನಾಡಿನ ನೀಲಗಿರಿಯಲ್ಲಿ ವರದಿಯಾಗಿತ್ತು. ಇದು ಪ್ರಸ್ತುತದಲ್ಲಿ ಈಗ ನಮ್ಮ ದಕ್ಷಿಣ ಭಾರತದ ಕಾಫಿ ಬೆಳೆಯುವ ಸಾಂಪ್ರದಾಯಿಕ ಪ್ರದೇಶಗಳಾದ ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲಿ ಹರಡಿದೆ. ಆದ್ರೆ ಇದು ಇನ್ನೂ ಈ ಕ್ವಾರಂಟೈನ್ ಪೆಸ್ಟ್ ಅಂತ ಹೇಳ್ತೀವಿ ಸರ್. ಆಂಧ್ರ ಪ್ರದೇಶದಲ್ಲಿ ಕಾಫಿ ಬೆಳಿತೀವಿ ಅಲ್ಲಿಲ್ಲ. ಈಶಾನ್ಯ ಪ್ರದೇಶಗಳಲ್ಲಿ ಅಸ್ಸಾಂ, ಒಡಿಶಾ, ನಾಗಾಲ್ಯಾಂಡ್ ಅಲ್ಲಿ ಇದು ಇನ್ನೂ ಹರಡಲಿಕ್ಕೆ ಬಿಟ್ಟಿಲ್ಲ. ಅಂದ್ರೆ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡಿದ್ದರಿಂದ ಆ ಪ್ರದೇಶಗಳಿಗೆ ಹರಡಿಲ್ಲ. ಹರಡಿಲ್ಲ, ಕಾಫಿ ಮಂಡಳಿಯಿಂದ ಸದಾ ಮುನ್ನೆಚ್ಚರಿಕೆಯನ್ನ ತಗೊಳ್ತಾ ಇದ್ದಾರೆ, ಮತ್ತೆ ಬೆಳೆಗಾರರು ಸಹ ಅದನ್ನ ಪಾಲಿಸ್ತಾ ಇದ್ದಾರೆ. ಅಂದ್ರೆ ಆಂಧ್ರ ಪ್ರದೇಶ ಮತ್ತೆ ಈಶಾನ್ಯ ರಾಜ್ಯಗಳಿಗೆ ಹರಡಿಲ್ಲ ಅಂತ ಹೇಳಬಹುದು. ಹರಡಿಲ್ಲ ಸರ್. ಮುಖ್ಯವಾಗಿ ಕಾಫಿ ಕಾಯಿಕೊರಕ ಕೀಟ ಇದೆಯಲ್ಲ ಬೆರ್ರಿ ಬೋರರ್, ಇದು ಕಾಫಿ ಅಲ್ಲದಲೇ ಬೇರೆ ಬೆಳೆಗಳ ಮೇಲೂ ಕೂಡ ಕಂಡುಬರುತ್ತಾ ಹೇಗೆ? ಇಲ್ಲ ಸರ್, ಈ ಕೀಟದ ಆಹಾರ ಮತ್ತು ವಂಶಾಭಿವೃದ್ಧಿ ಕೇವಲ ಕಾಫಿಯಲ್ಲಿ ಮಾತ್ರ ಆಗುತ್ತೆ. ಇದು ಬೇರೆ ಯಾವ ಸಸ್ಯಗಳಲ್ಲೂ ಸಹ ಕಂಡು ಬಂದಿದೆ. ಅಂದ್ರೆ ಏಕ ಬೆಳೆ ಕೀಟ ಅಂತ ಹೇಳ್ಬೋದು ಇದು. ಹೌದು ಸರ್, ಏಕ ಬೆಳೆ ಕೀಟ, ಮಾನೋಫೇಗಸ್ ಅಂತೀವಿ. ಇನ್ನು ಮುಖ್ಯವಾಗಿ ಯಾವುದೇ ಪ್ರಮುಖ ಕೀಟದ ನಿಯಂತ್ರಣ ಕ್ರಮಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅದರ ಜೀವನ ಚಕ್ರವನ್ನ ತಿಳಿದುಕೊಂಡು ಅದನ್ನ ನಿರ್ವಹಣೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಈ ಬೆರ್ರಿ ಬೋರರ್ ಅಥವಾ ಕಾಫಿ ಕಾಯಿಕೊರಕ ಕೀಟದ ಜೀವನ ಚಕ್ರದ ಬಗ್ಗೆ ಮಾಹಿತಿ ಮಾಡ್ಕೊಡ್ತೀರಾ? ಹಾ ಸರ್, ಈ ಕೀಟದ ಜೀವನ ಚಕ್ರವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ಪ್ರೌಢ ಕೀಟ ಸಣ್ಣ ಗಾತ್ರದಲ್ಲಿರುತ್ತೆ, ಕಪ್ಪು ವರ್ಣದಾಗಿರುತ್ತೆ, 1.5 mm ಉದ್ದದಷ್ಟು ಸಣ್ಣದಾದ್ರೂ ಸಹ ಇದನ್ನ ನಿರ್ಲಕ್ಷಿಸಿದ್ರೆ ಆಗುವ ನಷ್ಟ ಬಹಳ ದೊಡ್ಡದಾಗಿರುತ್ತೆ. ಈ ಹೆಣ್ಣು ಕೀಟ ಸಾಮಾನ್ಯವಾಗಿ ಬಂದು ನಾಭಿ ಭಾಗದಲ್ಲಿ ಸಣ್ಣ ರಂಧ್ರವನ್ನ ಮಾಡುತ್ತೆ ಮೊದಲು. ನಂತರದಲ್ಲಿ ಬೀಜದ ಒಳಗಡೆ ಸೇರ್ಕೊಂಡು ಅದರಲ್ಲಿ ಸಣ್ಣ ಸಣ್ಣ ಸುರಂಗಗಳನ್ನ ಮಾಡ್ತಾ ಅದ್ರ ಮೊಟ್ಟೆಯನ್ನ ಇಡ್ತಾ ಬರುತ್ತೆ. ಒಂದು ಹೆಣ್ಣು ಹುಳು ಜೀವಿತಾವಧಿಯಲ್ಲಿ ಸರಾಸರಿ 50 ಮೊಟ್ಟೆ ಇಡುವಷ್ಟು ಸಾಮರ್ಥ್ಯವನ್ನ ಹೊಂದಿರುತ್ತೆ. ನಂತರದಲ್ಲಿ ಇದ್ರ ಮರಿ ಹುಳುಗಳು ಆ ಕಾಫಿ ಕಾಯಿಯನ್ನ ತಿಂದು ಬದುಕ್ತಾ ಬರ್ತವೆ, ಬೆಳೆಯುತ್ತೆ. ಮೊಟ್ಟೆಯಿಂದ ಪ್ರೌಢ ಕೀಟ ಆಗಲು ಇದು ಸರಾಸರಿ 25-36 ದಿನಗಳು ಇದಕ್ಕೆ ಸಾಕು. ಅಂದ್ರೆ ತದನಂತರದಲ್ಲಿ ಮತ್ತೆ ಹೆಣ್ಣು ಕೀಟಗಳೆಲ್ಲ ಹೊರಬಂದು ಬೇರೆ ಕಾಫಿ ಬೀಜದಲ್ಲಿ ಅದರ ಜೀವನ ಚಕ್ರವನ್ನು ಮುಂದುವರಿಸ್ತಾ ಹೋಗುತ್ತೆ. ಇದರ ಜೀವನ ಚಕ್ರದ ಅವಧಿ ಬಹಳ ಕಡಿಮೆ ಇರೋದ್ರಿಂದ ಕೀಟದ ಸಾಂದ್ರತೆ ಹೆಚ್ಚು ಸಾಧ್ಯತೆ ಜಾಸ್ತಿ. ಅಂದ್ರೆ ಬೆರ್ರಿ ಬೋರರ್ ಕೀಟ ಕಾಫಿ ಕಾಯಿಗಳ ನಾಭಿ ಮೂಲಕ ಪ್ರವೇಶ ಮಾಡುತ್ತೆ ಅಂತ ತಾವು ಹೇಳಿದ್ರಿ. ಮುಖ್ಯವಾಗಿ ಇದು ಏನೆಲ್ಲ ತೊಂದರೆಯನ್ನ ಈ ಕಾಫಿ ಬೆಳೆಗೆ ಕಾಫಿ ಕಾಯಿಗಳಿಗೆ ಕೊಡುತ್ತೆ ಅಂತಂದು ಸ್ವಲ್ಪ ಹೇಳ್ತೀರಾ? ಹಾ ಸರ್, ಇದು ಸಾಮಾನ್ಯವಾಗಿ ಹೂ ಮಳೆ ಆದ್ಮೇಲೆ ಹೂವಾಗುತ್ತೆ ಕಾಫಿಯಲ್ಲಿ. ಹೂವಾಗಿ ಸುಮಾರು 120-150 ದಿನದಲ್ಲಿ ಕಾಯಿ ಬಲಿಯಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ಒಳಗಿನ ನೀರಿನ ಅಂಶ ಸ್ವಲ್ಪ ಜೆಲ್ಲಿ ತರ ಇರುತ್ತೆ, ಅದು ಕಡಿಮೆಯಾಗಿ ಬಲಿತಾ ಬರುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಆ ಸಮಯದಲ್ಲಿ ಈ ಹುಳು ಬಂದು ನಾಭಿ ಪ್ರದೇಶದಲ್ಲಿ ಕೂತ್ಕೊಂಡು ಕಾಯುತ್ತೆ. ಅದು ಒಳಗಡೆ ಗಟ್ಟಿ ಬಲುತ್ತಿಲ್ಲ ಅಂದ್ರೆ ಅದು ಒಳಗಡೆ ಹೋಗಲ್ಲ, ಸೇರಲ್ಲ, ಅಲ್ಲೇ ನಾಭಿ ಪ್ರದೇಶದಲ್ಲಿ ಕೂತಿರುತ್ತೆ. ಸಾಮಾನ್ಯವಾಗಿ ಒಂದು ಕಾಳು ಮೆಣಸಿನ ಗಾತ್ರದಿಂದ ಬಲುತ್ತಿರ ಕಾಯಿ ಹಣ್ಣಾದ ಎಲ್ಲಾ ಕಾಫಿ ಕಾಯಿಯನ್ನ ಸಹ ಇದು ಹಾನಿ ಮಾಡುವಂತ ಕೀಟ ಆಗಿದೆ. ಸಾಮಾನ್ಯವಾಗಿ ಹೂವಾದ ಮೇಲೆ 120-150 ದಿನ ಅಂದ್ರೆ ತಿಂಗಳಲ್ಲಿ, ಇದರಲ್ಲಿ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಇದು ಕಂಡು ಬರುತ್ತೆ ಸರ್. ಮೊದಲು ತಿಳಿಸಿದಂತೆ ಚಿಕ್ಕದಾದರೂ ಉಂಟಾಗುವ ಹಾನಿ ಮಾತ್ರ ಜಾಸ್ತಿ, ಯಾಕೆಂದ್ರೆ ಇದು ಬಲಿತ ಕಾಯಿಯಲ್ಲಿ ಒಳಗೋಗಿ ಇದು ತಿನ್ನಕ್ ಶುರು ಮಾಡಿದ್ರೆ ಕೆಲವೊಮ್ಮೆ ಇದು ಉದುರೋ ಸಾಧ್ಯತೆ ಇರುತ್ತೆ. ಕಾಯಿಗಳು ಸ್ವಾಭಾವಿಕವಾಗಿ ಗಿಡಗಳು ಇದನ್ನ ಉದುರಿಸುವ ಸಾಧ್ಯತೆ ಇರುತ್ತೆ. ಮತ್ತೆ ಹಣ್ಣಿನ ಒಳಗಿರುವ ಒಂದು ಬೀಜ ಸಂಪೂರ್ಣವಾಗಿ ನಾಶ ಆಗ್ತಾ ಹೋಗಿರುತ್ತೆ. ಇದ್ರ ತೀವ್ರತೆ ಏನಾದ್ರೂ ಹೆಚ್ಚಾದಲ್ಲಿ ಎರಡೂ ಬೀಜನೂ ಸಹ ಹಾನಿಗೊಳಗಾಗುವುದು ಸಂಭವ ಸಹ ಇದೆ. ಅಂದ್ರೆ ಮುಖ್ಯವಾಗಿ ಇದು ಬೆಳೆದಂತ ಕಾಫಿ ಬೆಳೆಗಳಿಗೆ ಹೆಚ್ಚು ಹಾನಿಯನ್ನ ಉಂಟು ಮಾಡುತ್ತೆ. ಹೌದು ಸರ್, ಒಳಗಡೆ ಬೀಜ ಬಲಿತ ಗಟ್ಟಿ ಆಗ್ಬೇಕಾಗಿದೆ, ಆ ಒಂದು ಹಂತದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಅದನ್ನ ಇದು ಇಷ್ಟಪಡುತ್ತೆ. ಹೌದು ಸರ್, ಅಲ್ಲಿವರೆಗೂ ಇದು ಕಾಯ್ತಾ ಇರುತ್ತೆ ಅಂತೀರಿ? ನಾಭಿ ಪ್ರದೇಶದಲ್ಲಿ ಕಾಯ್ತಾ ಇರುತ್ತೆ. ಇನ್ನು ಈ ಕಾಫಿ ಬೆರ್ರಿ ಬೋರರ್ ಬಂದ್ರೆ ಕಾಫಿ ಗುಣಮಟ್ಟ ಏನಾದ್ರೂ ಹಾಳಾಗುತ್ತಾ ಹೇಗೆ? ಹಾ ಸರ್, ಇದು ಮೊದಲನೇದಾಗಿ ಇಳುವರಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗುತ್ತೆ. ಅದೇ ರೀತಿ ಈಗ ರಂಧ್ರ ಇರುವ ಕಾಫಿ ನೋಡುವಾಗ ಅದು ಒಳಗಡೆ ಅದು ಸುರಂಗಗಳನ್ನ ಮಾಡಿರೋದ್ರಿಂದ ಅದು ಸಹ ಕೆಲವೊಮ್ಮೆ ಶಿಲೀಂಧ್ರವನ್ನ ಬೆಳೆಸಲು ಆಸ್ಪದ ಕೊಡುತ್ತೆ, ಹಾಗಾಗಿ ಗುಣಮಟ್ಟದ ಮೇಲೂ ಪರಿಣಾಮವನ್ನ ಬೀರುತ್ತೆ. ಈ ಕೀಟಗ್ರಸ್ತ ರಂಧ್ರ ಇರುವ ಕಾಫಿಯನ್ನ ನೋಡುವಾಗ ವರ್ತಕರು ಕೆಲವೊಮ್ಮೆ ಕೊಳ್ಳಲು ನಿರಾಸಕ್ತಿಯನ್ನ ತೋರಿಸ್ತಾರೆ. ಅಂದ್ರೆ ಈಗ ವ್ಯಾಪಾರಸ್ಥರು ಇದನ್ನೇನಾದ್ರೂ ಗುರುತಿಡಿತೀರಾ, ಈ ಕೀಟದ ಹಾವಳಿ ಇದೆ ಅಂತ? ಹೌದು ಸರ್, ಇದರಲ್ಲಿ ಸಣ್ಣ ರಂಧ್ರ ಕಾಣಿಸೋದ್ರಿಂದ ಆ ರಂಧ್ರ ನೋಡಿದ ಕೂಡಲೇ ಅವರು ಗುರುತಿಸಿ ಕಾಫಿಯನ್ನ ಕೊಳ್ಳಲಿಕ್ಕೆ ಆ ವರ್ತಕರು ಸ್ವಲ್ಪ ನಿರಾಸಕ್ತಿ ತೋರಿಸ್ತಾರೆ. ಯಾಕೆಂದ್ರೆ ಇದು ಗುಣಮಟ್ಟದ ಮೇಲೂ ಪ್ರಭಾವ ಬೀರಿರುತ್ತೆ, ಸಣ್ಣ ಸಣ್ಣ ಭಾಗಗಳಾಗ್ಬಿಟ್ಟಿರುತ್ತೆ. ಕಾಫಿಯ ಬೀಜ ಒಳಗಡೆ ಸುರಂಗಗಳ ತರ ಆಗಿರೋದ್ರಿಂದ ಅದು ಕೆಲವೊಮ್ಮೆ ಮುರಿದಿರೋ ಸಾಧ್ಯತೆ ಇರುತ್ತೆ, ಹಾಗಾಗಿ ಅದು ಕಂಡಿಡಿತಾರೆ. ಜೊತೆಗೆ ಇವು ಬೇಳೆಗಳನ್ನೇ ತಿನ್ನೋದ್ರಿಂದ ಸಾಕಷ್ಟು ತೂಕದಲ್ಲಿ ನಷ್ಟ ಉಂಟಾಗುತ್ತೆ. ಹೌದು ಸರ್, ಇಳುವರಿಯಲ್ಲಿ ಅವರಿಗೆ ನಷ್ಟ ಆಗುತ್ತೆ, ಬಹಳಷ್ಟು ನಷ್ಟ ಆಗುತ್ತೆ, ಮತ್ತೆ ಗುಣಮಟ್ಟನು ಕೂಡ ಹಾಳಾಗುತ್ತೆ. ಹೌದು ಸರ್. ಮತ್ತೆ ಈಗ ತಾವು ಇದು ಏಕ ಬೆಳೆ ಕೀಟ ಅಂತ ಹೇಳಿದ್ರಿ, ಒಂದೇ ಬೆಳೆ ಅಂದ್ರೆ ಕಾಫಿಯನ್ನೇ ಇದು ಮುಖ್ಯವಾಗಿ ತಿಂದು ಅದರ ಮೇಲೆ ಅವಲಂಬಿತ ಆಗಿರುತ್ತೆ ಅಂತಂದು, ಈಗ ಕೊಯ್ಲು ಮಾಡಿ ಆದ್ಮೇಲೆ ಇದು ಹೇಗೆ ಹರಡುತ್ತೆ, ಮತ್ತೆ ಏನು ಸಹಕಾರಿ ಆಗುತ್ತೆ ಈ ಹರಡೋದಕ್ಕೆ ಅಂತೀರಿ? ಹಾ ಸರ್, ಇದು ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಇದು ಏಕ ಬೆಳೆಯನ್ನ ಮಾತ್ರ ಆಶ್ರಯಿಸಿರೋದ್ರಿಂದ ಕಾಫಿನೇ ಇಲ್ದಿದ್ದಾಗ ಮತ್ತೆ ಹೇಗೆ ಅದು ಹರಡೋಕ್ ಸಾಧ್ಯ ಅನ್ನೋದು ಒಂದು ಎಲ್ಲರಿಗೆ ಇರುತ್ತೆ. ಕೆಲವೊಮ್ಮೆ ಕುಯ್ಯುವಾಗ ಗೊಂಚಲಿನಿಂದ ಉಳಿದಿರುವ ಸಾಧ್ಯತೆ ಇರುತ್ತೆ, ಅಂತ ಕಾಫಿಯಲ್ಲಿ ಈ ಕಾಯಿಕೊರಕ ಬಂದು ಸೇರಿರುವ ಸಾಧ್ಯತೆಗಳಿರುತ್ತೆ. ಮತ್ತೆ ಕುಯ್ಲಿನ ಸಂದರ್ಭದಲ್ಲಿ ಕೆಲವೊಮ್ಮೆ ರೋಬಸ್ಟಾಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಕಾಫಿಯ ಗೊಂಚಲಿರೋದ್ರಲ್ಲಿ ತೆರೆಯಲಿಕ್ಕೆ ಹೋಗುವಾಗ ಅದು ನೆಲಕ್ಕೆ ಬೀಳುವ ಸಾಧ್ಯತೆಯು ಹೆಚ್ಚಿರುತ್ತೆ. ನೆಲಕ್ಕೆ ಬಿದ್ದ ಕಾಫಿ ಹಣ್ಣುಗಳು ಸಹ ಮತ್ತೆ ಇದಕ್ಕೆ ಆಹಾರವಾಗಿ ಸಿಗುತ್ತೆ. ಮತ್ತೆ ಅಕಾಲಿಕವಾಗಿ ಆಗುವ ಹೂಮಳೆಯಿಂದಾಗಿ ಹೂವಾಗುವುದರಲ್ಲಿ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ಮಳೆಯಾಗುವಾಗ ಸ್ವಲ್ಪ ಹೂವಾಗಿರುತ್ತೆ, ಮತ್ತೊಮ್ಮೆ ಮಳೆಯಾದಾಗ ಮತ್ತಷ್ಟು ಹೂವಾಗಿ ಆ ರೀತಿಯಾದ ಕಾಯಿ ಇರುವುದ್ರಿಂದ ಅಲ್ಲೂ ಸಹ ಒಂದು ಬೆಳೆದ ಕಾಯಿಯ ಬೇರೆ ಬೇರೆ ಹಂತಗಳು ಸಿಗೋದ್ರಿಂದ ಆವಾಗೂ ಸಹ ಅದು ತೋಟದಲ್ಲೇ ಇರುವ ಸಾಧ್ಯತೆ ಹೆಚ್ಚು. ಮತ್ತೆ ಸರಿಯಾಗಿ ನಾವು ಕಾಫಿಯನ್ನ ಒಣಗಿಸದೇ ಇದ್ದಾಗ ಸಹ ಇದು ಬಂದು ಕೂತಿರುವ ಸಾಧ್ಯತೆ ಇರುತ್ತೆ. ಎಲ್ಲಾ ರೀತಿ ಇದರಲ್ಲಿ ಅದು ಕಾಫಿ ಮೇಲೇನೆ ಸೇರ್ಕೊಂಡು ನಮಗೆ ಕಾಣಿಸ್ತೇ ಅದು ಹರಡುವ ಸಾಧ್ಯತೆ ಇರುತ್ತೆ. ಮತ್ತೆ ಬರುವ ಕಾಫಿ ಬೆಳೆಯಲ್ಲಿ ಮುಂದಿನ ವರ್ಷದಲ್ಲಿ ಇದು ತೋರ್ಪಡಿಸುತ್ತೆ ಸರ್. ಹಾಗಾಗಿ ನಿರಂತರ ವೀಕ್ಷಣೆ ಬಹಳ ಇದಕ್ಕೆ ಮುಖ್ಯವಾಗಿರುತ್ತೆ. ಅಂದ್ರೆ ಮುಖ್ಯವಾಗಿ ಈ ಸ್ಟ್ರಿಪ್ಪಿಂಗ್ ಅಂತ ಏನ್ ಹೇಳ್ತೀವಲ್ಲ ಕೆಲವು ಕಾಫಿ ಹಣ್ಣುಗಳನ್ನ ಕೊಯ್ಲು ಮಾಡುವಾಗ, ಹೌದು, ಅಂತ ಸಂದರ್ಭದಲ್ಲಿ ಕೆಲವು ನೆಲಕ್ಕೆ ಬಿದ್ದಾಗ ಅಲ್ಲೇ ಆಶ್ರಯ ಪಡೆಯುತ್ತೆ ಆ ನೆಲಕ್ಕೆ ಬಿದ್ದಂತ ಕಾಯಿಗಳಲ್ಲಿ ಹಣ್ಣುಗಳಲ್ಲಿ ಬೀಳೋ ಸಾಧ್ಯತೆ ಇರುತ್ತೆ. ಅಲ್ಲೇ ತಂದಿಯಲ್ಲಿ ಸೇರ್ಕೊಂಡಿರುತ್ತೆ. ಒಂದೇ ತಿಂಗಳು ಸಾಕಲ್ಲ, ಅದು 30-35 ದಿನ ಇರೋದ್ರಿಂದ ಅದು ಬೆಳವಣಿಗೆ ಆಗ್ತಾ ಹೋಗಿರುತ್ತೆ ಸರ್. ಎಲ್ಲೆಲ್ಲಿ ಸಿಗುತ್ತೆ ಕಾಫಿ ಆವಾಗ ಅದು ಬೆಳೀತಾ ಹೋಗಿರುತ್ತೆ. ಅಂದ್ರೆ ಇದು ಆರ್ಥಿಕವಾಗಿ ಸಾಕಷ್ಟು ನಷ್ಟವನ್ನ ಉಂಟು ಮಾಡುವಂತ ಕೀಟಪೀಡೆ ಅಂತ ಹೇಳ್ಬಹುದು ಕಾಫಿ ಬೆಳೆಗೆ. ಕೀಟವನ್ನ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸೇನೆ ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಬೆರಿ ಬೋರರ್ ಕೀಟದ ಹಾವಳಿಯನ್ನ ತಡೆಗಟ್ಟೋದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬಹುದು ಅಂತೀರಿ? ಸರಿ, ಮುಂಜಾಗ್ರತಾ ಕ್ರಮಗಳಂತ ಅಂದ್ರೆ ಯಾವಾಗ್ಲೂ ಸ್ವಲ್ಪ ನಿರಂತರ ವೀಕ್ಷಣೆ ಬಹಳ ಮುಖ್ಯ ಆಗತ್ತೆ. ಕೀಟ ಬಾಧಿತ ಕಾಫಿ ಇಲ್ಲದಂತೆ ತೋಟದಲ್ಲಿ ಆ ರೀತಿ ತೋಟದ ಶುಚಿತ್ವವನ್ನ ಕಾಪಾಡುವುದು ಒಂದು ಮುಖ್ಯ ಆಗಿದೆ. ಕಾಫಿ ಗೊಂಚಲನ್ನ ಕೈಯಿಂದ ಕುಯ್ಯುವಾಗ ಮತ್ತೆ ಅದೇ ಸ್ಟ್ರಿಪ್ಪಿಂಗ್ ಅಲ್ಲಿ, ಈಗ ಸಾಮಾನ್ಯ ರೋಬಸ್ಟದಲ್ಲಿ ಕಾಯಿಯನ್ನ ಸ್ಟ್ರಿಪ್ಪಿಂಗ್ ಅಂದ್ವಿ, ಈ ರೆಕ್ಕೆಯಿಂದ ತೆರೀತಾ ಇರುವಾಗ ಈ ಪಾಲಿಥೀನ್ ಚಾಪೆಗಳು ಬರುತ್ತೆ ಅಥವಾ ಪಿಕ್ಕಿಂಗ್ ಮ್ಯಾಟ್ಸ್ ಅಂತೀವಿ, ಅದನ್ನ ಬಳಸಿ ಅವರು ಕುಯ್ಲು ಮಾಡೋದ್ರಿಂದ ಅದು ಅಚ್ಚುಕಟ್ಟಾದ ಒಂದು ಸಂಪೂರ್ಣ ಕುಯ್ಲು ಆಗುತ್ತೆ. ಅಲ್ಲಿ ಇಲ್ಲಿ ಸಂದುಗಂಧದಲ್ಲಿ ಎಲೆಗಳ ಸಂದಿಯಲ್ಲಿ ಹೋಗೋದನ್ನ ಸ್ವಲ್ಪ ಮಟ್ಟಕ್ಕೆ ನಾವು ತಡೆಗಟ್ಟಬಹುದಾಗಿದೆ. ಮತ್ತೆ ತೋಟದಲ್ಲಿ ಬೇಲಿಯಲ್ಲಿ ಸಾಮಾನ್ಯವಾಗಿ ಮರ ಕಾಫಿಯನ್ನ ಹಾಕಿರ್ತಾರೆ, ಆ ಮರ ಕಾಫಿಯಲ್ಲೂ ಸಹ ಅದು ಬೆಳೆದ ನಂತರ ತಡವಾಗಿ ಅವು ಸ್ವಲ್ಪ ಬಲಿತವೆ, ಆದ್ರೂ ಸಹ ನಾವು ಬಿಡದೆ ಅದನ್ನ ಸಂಪೂರ್ಣವಾಗಿ ಕುಯ್ಲು ಮಾಡಬೇಕಾಗುತ್ತೆ. ಮತ್ತೆ ಕಾಫಿಯನ್ನ ಸಂಸ್ಕರಣೆ ಮಾಡುವಾಗ, ಒಣಗಿಸುವಾಗ ಶೇಕಡಾ 10.5-11 ತೇವಾಂಶ ಇರುವಂತೆ ಅದನ್ನ ಒಣಗಿಸಬೇಕು. ಇದಲ್ಲದೆ ಈ ಕ್ಯೂರಿಂಗ್ ವರ್ಕ್ಸ್ ಇಂದ ಗೋಣಿ ಚೀಲವನ್ನ ತರುವ ಒಂದು ಅಭ್ಯಾಸ ಇರುತ್ತೆ, ಮತ್ತೆ ಕಾಫಿಯನ್ನ ತುಂಬಿ ತಗೊಂಡೋಗಿ ಮಾರುಕಟ್ಟೆಗೆ ಮಾರಾಟ ಮಾಡ್ಲಿಕ್ಕೆ, ಆವಾಗ ಸಹ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಕೆಲವೊಮ್ಮೆ ಅಲ್ಲೂ ಸಹ ಆ ಗೋಣಿ ಚೀಲದಲ್ಲಿ ಬಂದು ಸೇರಿರುವಂತಹ ಉದಾಹರಣೆಗಳು ತುಂಬಾ ಇರುತ್ತೆ, ಅದು ಸಹ ನಾವು ನೋಡ್ಬೇಕು. ಮತ್ತೆ ಒಣಗಿದ ಕಾಫಿ ಮತ್ತೆ ನೆಲದಲ್ಲಿ ಬಿದ್ದಿರೋದು ಇದನ್ನೆಲ್ಲ ಇವಾಗ ಏನಾಗುತ್ತೆ ಹೆರಕ್ಸಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಯಾಕೆಂದ್ರೆ ತೋಟದ ನುರಿತ ಕಾರ್ಮಿಕರ ಸಂಖ್ಯೆ ಕಡಿಮೆ ಆದ್ರಿಂದ ಅದನ್ನ ಸುಮಾರು ಸಲ ನಿರ್ಲಕ್ಷಿಸ್ತೀವಿ. ಆಗ ಮಾಡಕ್ಕಾಗಿಲ್ಲ ಅಂದ್ರೂ ತೋಟದಲ್ಲಿ ಕಸಿ ಮಾಡುವಾಗ, ಗೊಬ್ಬರ ಹಾಕುವಾಗ, ಮತ್ತೆ ಸುಮಾರು ಕೆಲಸಗಳನ್ನ ಮಾಡುವಾಗ ಆ ಒಣ ಕಾಫಿಯನ್ನ ಏನ್ ಅವ್ರು ನೋಡ್ತಾರೆ ಅಥವಾ ನೆಲದಲ್ಲಿ ಬಿದ್ದ ಕಾಫಿ ಯಾವಾಗೆಲ್ಲ ಕಾಣಿಸುತ್ತೆ ಅದನ್ನ ಸಂಪೂರ್ಣವಾಗಿ ಸಂಗ್ರಹಿಸಿ ಅವರು ನಾಶ ಮಾಡಬೇಕು. ಅದರಲ್ಲಿ ಏನಾದ್ರೂ ಅವರಿಗೆ ರಂಧ್ರ ಕಾಣಿಸಿದ್ರೆ ಅಥವಾ ಈ ಕಾಯಿಕೊರಕದ ಸೂಚನೆ ಕಂಡ್ರೆ ಸುಮಾರು 3-5 ನಿಮಿಷ ಇದನ್ನ ಬಿಸಿ ನೀರಿನಲ್ಲಿ ಹಾಕಿ ಮುಳುಗಿಸ್ಬೇಕು. ಆ ಮುಳುಗಿಸ್ದಾಗ ಏನಾಗುತ್ತೆ ಅಂದ್ರೆ ಈ ಕೀಟದ ಹಂತಗಳೆಲ್ಲ ಕೊಲ್ಲಲ್ಪಡುತ್ತೆ ಸರ್. ಈ ರೀತಿ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನ ವಹಿಸೋದ್ರಿಂದ ಈ ಹಾವಳಿಯನ್ನ ಶೇಕಡಾ 70% ತಡೆಗಟ್ಟಬಹುದಾಗಿರುತ್ತೆ. ಇನ್ನ ಈ ಬೆರ್ರಿ ಬೋರರ್ ಅಥವಾ ಈ ಕಾಫಿ ಕಾಯಿಕೊರಕ ಕೀಟದ ವಿರುದ್ಧ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳೋದಾದ್ರೆ ಯಾವ ಕ್ರಮಗಳನ್ನ ಅನುಸರಿಸಬೇಕು ಅಂತೀರಿ? ಈ ಕೀಟದ ಹಾನಿ ಕಂಡು ಬಂದಾಗ ಸಾಮಾನ್ಯವಾಗಿ ಜೈವಿಕ ನಿಯಂತ್ರಣಕ್ಕೆ ಜಾಸ್ತಿ ಆದ್ಯತೆಯನ್ನ ಕೊಡ್ತಾ ಇದೀವಿ. ಯಾಕೆಂದ್ರೆ ಕಾಫಿ ಹಣ್ಣು ಮಾರುಕಟ್ಟೆಗೆ ಹೋಗ್ತಿರೋದು ಆರ್ಥಿಕ ಬೆಳೆ ಆಗಿರೋದ್ರಿಂದ ಈ ಜೈವಿಕ ನಿಯಂತ್ರಣಕ್ಕೆ ಸಂಶೋಧನಾ ಕೇಂದ್ರದಲ್ಲಿ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದೀವಿ. ಆ ಜೈವಿಕ ನಿಯಂತ್ರಣದಲ್ಲಿ ಬಿವೇರಿಯಾ ಬ್ಯಾಸಿಯಾನ ಒಂದು ಶಿಲೀಂಧ್ರವನ್ನ ಅದು 10.8 ಕೊನಿಡಿಯಾ ಪರ್ ಮಿಲಿ ಲೀಟರ್ಗೆ ಸಾಂದ್ರತೆ ಇರುವಂತದನ್ನ ನೋಡಿ ಮಾರುಕಟ್ಟೆಯಲ್ಲಿ ತಗೋಬಹುದು. ಅಥವಾ ಇಲ್ಲಿ ಸಹ ಆಸಕ್ತ ಬೆಳೆಗಾರರಿಗೆ ಬಿವೇರಿಯಾ ಬ್ಯಾಸಿಯಾನ ಶಿಲೀಂಧ್ರ ಉತ್ಪಾದನೆಯ ತರಬೇತಿಯನ್ನ ಕಾಫಿ ಸಂಶೋಧನಾ ಕೇಂದ್ರದಿಂದ ಕೊಡಲಾಗುತ್ತೆ. ಅಂದ್ರೆ ಬಾಳೆಹೊನ್ನೂರಿನಲ್ಲಿ ಬಾಳೆಹೊನ್ನೂರಿನಲ್ಲೂ ಕೊಡಲಾಗುತ್ತೆ. ಮತ್ತೆ ನಮ್ಮ ಚೆಟ್ಟಳ್ಳಿಯಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದಲ್ಲೂ ಸಹ ಇದರ ತರಬೇತಿಯನ್ನ ಕೊಡಲಾಗುತ್ತೆ. ಯಾರು ಆಸಕ್ತರಿದ್ದಾರೆ ಅವರಿಗೆ ಬೆಳೆಸಲಿಕ್ಕೆ ಆಗಿಲ್ಲ ಅಂತ ಅಂದ್ರೆ ಅವರು ನಮಗೆ ತಿಳಿಸಿದ್ರೆ ಮುಂಚಿತವಾಗಿಯೇ ಸ್ವಲ್ಪ ತಿಳಿಸಿದ್ರೆ ಇಲ್ಲೂ ಸಹ ನಾವು ಅದನ್ನ ಮಾಡಿ ಕೊಡಲಾಗುತ್ತೆ. ಆ ವ್ಯವಸ್ಥೆ ಸಹ ನಮ್ಮ ಸಂಶೋಧನಾ ಕೇಂದ್ರದಲ್ಲಿದೆ. ಆ ರೀತಿ ಮಾಡಿದ 1 ಕೆಜಿ ಅಕ್ಕಿಯಲ್ಲಿ ಬೆಳೆದ 40 ಗ್ರಾಂ ಅಷ್ಟು ಪೋರ್ ಸಾಂದ್ರತೆ ಇರುವುದನ್ನ 200 ಲೀಟರ್ ನೀರಿನಲ್ಲಿ ವೆಟ್ಟಿಂಗ್ ಏಜೆಂಟ್ ಅಂತ ಹೇಳುತ್ತೆ ಅಂಟು ದ್ರಾವಣದೊಂದಿಗೆ ಬೆರೆಸಿ ಸಿಂಪಡಿಸಬೇಕಾಗುತ್ತೆ ಸರ್. ಇದಕ್ಕೆ ಮುಖ್ಯವಾಗಿ ಕೀಟ ನಾಭಿ ಭಾಗದಲ್ಲಿ ಕುಳಿತಿರುವಾಗನೇ ನಾವು ಸಿಂಪಡಿಸಬೇಕು. ಆಗ ನಾವು ಸಿಂಪಡಿಸಿದ್ರೆ ಇದು ಒಳಗೆ ಹೋಗುತ್ತೆ, ಆ ಕೀಟದ ಮೇಲೂ ಬೆಳೆಯುತ್ತೆ, ಮತ್ತೆ ಒಳಗಿರುವ ಹಂತಗಳ ಮೇಲೂ ಬೆಳೆದು ಇದು ಸಂಪೂರ್ಣವಾಗಿ ಆ ಕೀಟದ ಹಂತಗಳನ್ನ ಮತ್ತೆ ಕೀಟವನ್ನು ಸಹ ನಾಶ ಮಾಡುತ್ತೆ. ಅಂದ್ರೆ ಇನ್ನು ಕಾಯಿಗಳು ಎಳೆಯದಿರುವಾಗಲೇ ನಾವು ಸಿಂಪರಣೆ ಮಾಡಬೇಕು ಅಂತೀರಿ? ಇದು ಯಾವಾಗ ನಮಗೆ ಕಾಣಿಸುತ್ತಲ್ಲ ಸರ್, ಮುಂಜಾಗ್ರತೆಯಾಗಿ ಏನು ಇದರ ಅವಶ್ಯಕತೆ ಇಲ್ಲ. ಆದ್ರೆ ಕೀಟ ಯಾವಾಗ ನಾಭಿ ಭಾಗದಲ್ಲಿ ಬಂದು ಕುಳಿತಿರೋದನ್ನ ನಾವು ನೋಡ್ತೀವಿ ಅಂತ ಸಮಯದಲ್ಲಿ ಮಾಡಿದ್ರೆ ಇದರ ಒಂದು ಉಪಯೋಗ ಮತ್ತೆ ಫಲಿತಾಂಶ ಬಹಳ ಚೆನ್ನಾಗಿರುತ್ತೆ. ಯಾವುದೇ ಶಿಲೀಂಧ್ರ ಆದ್ರೂ ಅದು ಚೆನ್ನಾಗಿ ಬೆಳಿಲಿಕ್ಕೆ ಈ ಕೀಟದ ಕೈಟಿನ್ ಲೇಯರ್ ಏನಿದೆ ಪ್ರೌಢ ಕೀಟದ ಮೇಲೆ ಬೆಳೀತಾ ಶುರುವಾಗುತ್ತೆ. ಅದ್ರ ಮೇಲೆ ಬೆಳೆದು ಪುನಃ ಅದು ಒಳಗಿರುವ ಎಲ್ಲಾ ಒಂದು ಹಂತಗಳನ್ನ ಸಾಯಿಸಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಶಿಲೀಂಧ್ರದ ಬೆಳವಣಿಗೆಗೆ ವಾತಾವರಣದಲ್ಲಿ ತೇವಾಂಶ ಇದ್ರೆ ಬಹಳ ಒಳ್ಳೇದಲ್ವೇ? ತೇವಾಂಶ ಇದ್ರೆ ಬಹಳ ನಮಗೆ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ನಮಗೆ ಕಾಫಿ ತೋಟದಲ್ಲಿ ಅದೊಂದು ವರವಾಗಿರೋದ್ರಿಂದ ಬಹಳ ಚೆನ್ನಾಗಿ ಉತ್ತಮ ಫಲಿತಾಂಶವನ್ನ ಇದು ಕೊಡುತ್ತೆ ಸರ್. ಈ ತಿಂಗಳ ಕೊನೆ ಭಾಗದಲ್ಲಿ ಇದು ಕಂಡು ಬರುತ್ತೆ. ಅಂತ ಸಮಯದಲ್ಲಿ ಸಾಮಾನ್ಯವಾಗಿ ನಮಗೆ ತೇವಾಂಶ ಚೆನ್ನಾಗಿರುತ್ತೆ. ಅಂತ ಸಮಯದಲ್ಲಿ ಇದನ್ನ ಸಿಂಪಡಿಸಿದ್ರೆ ನಮಗೆ ಉತ್ತಮ ಫಲಿತಾಂಶ ಸಿಗುತ್ತೆ. ಇದು ಬೇವೇರಿಯಾ ಬ್ಯಾಸಿಯಾನವನ್ನ ಬಳಸೋದು ಒಂದು ಕ್ರಮ. ಹಾ ಸರ್, ಇನ್ನು ಏನೇನು ಕ್ರಮಗಳಿದಾವೆ? ಇದೇ ರೀತಿ ನಾವು ಬ್ರೋಕಾ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ ಸರ್, ಅಂದ್ರೆ ಮೋಕ ಬಲೆಗಳು. ಕೊಯ್ಲು ಮತ್ತು ಕೊಯ್ಲಿನ ನಂತರದ ಅವಧಿಯಲ್ಲಿ ಈ ಬ್ರೋಕಾ ಟ್ರ್ಯಾಪ್ಸ್ ಅಂತ ಸಿಗುತ್ತೆ. ಅದಕ್ಕೆ ಒಂದು ಆಕರ್ಷಕ ರಾಸಾಯನಿಕ ಇದೆ, ಲ್ಯೂರ್ ಅಂತ ಹೇಳ್ತೀವಿ. ಅದನ್ನ ಕಾಫಿ ಒಣಗಿಸುವ ಕಣದ ಸುತ್ತಲೂ ಹಾಕ್ಬೋದು, ಮತ್ತೆ ಕಾಫಿ ಪೀಡಿತ ಪ್ರದೇಶಗಳು ಅಲ್ಲಲ್ಲೇ ಕೆಲವೊಂದು ಪಟ್ಟೆಗಳಲ್ಲಿ ಇರುತ್ತೆ, ಗೊತ್ತಿರುತ್ತೆ. ಕೆಲವೊಂದು ತಾಕುಗಳಲ್ಲಿ ಅವರಿಗೆ ಕಾಫಿ ಕಾಯಿ ಕೊರಕ ಇದೆ ಅಂತ ತಿಳಿದು ಬಂದಿರುತ್ತಲ್ಲ, ಅಂತ ಕಡೆ ಎಕರೆಗೆ 10 ರಂತೆ ಈ ಬ್ರೋಕಾ ಬಲೆಗಳನ್ನ ಅವರು ಕಟ್ಟಬೇಕು ಸರ್. ಮತ್ತೆ ಈ ಟ್ರ್ಯಾಪ್ಗಳು ತೋಟದಲ್ಲಿ ಕಟ್ಟಿದ ನಂತರ ಒಂದು ವಾರ 10 ದಿನಕ್ಕೊಮ್ಮೆ ಅದನ್ನ ವೀಕ್ಷಿಸ್ತಾ ಇರಬೇಕು. ಮೇಲೆ ಒಂದು ಭಾಗದಲ್ಲಿ ಈ ಆಕರ್ಷಕ ರಾಸಾಯನಿಕ ಇರುವ ಒಂದು ಚಿಕ್ಕ ಶೀಶೆ ಇರುತ್ತೆ, ಬಾಟಲ್ ಇರುತ್ತೆ. ಕೆಳಭಾಗದಲ್ಲಿ ನೀರನ್ನ ಹಾಕಿರ್ತಾರೆ, ಅಲ್ಲಿ ಈ ಕೀಟಗಳು ಬಂದು ಆಕರ್ಷಣೆಗೊಂಡು ನೀರಲ್ಲಿ ಬಿದ್ದು ಸತ್ತೋಗ್ತಾ ಇರುತ್ತೆ. ಈ ಸತ್ತಿರುವಂತಹ ಕೀಟಗಳಿಂದ ಮತ್ತೆ ಒಂದು ವಾಸನೆ ಶುರುವಾಗುತ್ತೆ. ಹಾಗಾಗಿ ಒಂದು ವಾರದಿಂದ 10 ದಿನಕ್ಕೊಮ್ಮೆ ಈ ಕೆಳಭಾಗದಲ್ಲಿ ಏನು ಆಕರ್ಷಣೆಗೊಂಡ ಹುಳಗಳು ಸತ್ತಿರುತ್ತೆ ಅದನ್ನ ನಾವು ಅವಾಗವಾಗ ತೆಗಿತಾ ಇರಬೇಕು, ಸ್ವಚ್ಛ ಮಾಡಿ ಪುನಃ ಮತ್ತೆ ನಾವು ಬೇರೆ ಒಳ್ಳೆ ನೀರನ್ನ ಹಾಕ್ತಾ ಇರಬೇಕು. ಇದರಲ್ಲಿ ತುಂಬಾ ಚೆನ್ನಾಗಿ ಹುಳಗಳು ಆಕರ್ಷಣೆ ಆಗುತ್ತೆ ಸರ್. 100ರಿಂದ 1000ವರೆಗೂ ಸಹ ಈ ಪ್ರೌಢ ಕೀಟಗಳು ಬಂದು ಆಕರ್ಷಿತಗೊಂಡು ಇದರಲ್ಲಿ ಬಿದ್ದು ಸತ್ತಿರೋದನ್ನ ಕಂಡಿದ್ದೀವಿ. ಅಂದ್ರೆ ಮೋಹಕ ವಸ್ತುವನ್ನ ಆಗಿಂದಾಗೆ ಬದಲಾಯಿಸ್ತಾ ಇರಬೇಕಾಗತ್ತ? ಮೋಹಕ ವಸ್ತು ಅದರಲ್ಲಿ ಖಾಲಿ ಆಗೋವರೆಗೂ ಅದು ನಡೆಯುತ್ತೆ ಸರ್. ಅದು ಕಾಣಿಸುತ್ತೆ ನಮಗೆ, ಸಾಮಾನ್ಯವಾಗಿ ಬರುತ್ತೆ, ಅದು 1-1.5 ತಿಂಗಳವರೆಗೂ ಬರುತ್ತೆ. ಕೆಳಗಡೆ ನೀರ್ ಇರುತ್ತಲ್ಲ ಸರ್, ಕೆಳಗಡೆ ನೀರನ್ನ ಹಾಕ್ಲಿಕ್ಕೆ ಹೇಳಿರ್ತೀವಿ, ಅದರಲ್ಲಿ ಬಂದು ಹುಳುಗಳು ಬಿದ್ದು ಸತ್ತೋಗಿರುತ್ತೆ. ಸತ್ತಿರುವಂತ ಹುಳುಗಳಿಂದ ಒಂದು ಮತ್ತೆ ಪುನಃ ಬೇರೆ ಒಂದು ವಾಸನೆ ಶುರುವಾಗುತ್ತಲ್ಲ, ಅದರಿಂದ ಕೀಟದ ಒಂದು ಆಕರ್ಷಣೆ ಕಮ್ಮಿ ಆಗ್ಬಾರ್ದು ಅಂತ ಅದನ್ನ ಕ್ಲೀನ್ ಮಾಡ್ತಾ ಇರುತ್ತೆ, ಸ್ವಚ್ಛತೆ ಮಾಡ್ತಾ ಇರಬೇಕು. ಒಂದು 10 ದಿನಕ್ಕೊಮ್ಮೆ ಆ ಟ್ರ್ಯಾಪ್ಗಳನ್ನ ಕಾಲಕಾಲಕ್ಕೆ ನೋಡಿ ಸ್ವಚ್ಛ ಮಾಡ್ತಾ ಇರ್ಬೇಕು. ಅಂದ್ರೆ ಈ ಮೋಹಕ ಬಲೆಗಳು ಅಥವಾ ಈ ಬ್ರೋಕಾ ಟ್ರ್ಯಾಪ್ಸ್ ಅಂತ ತಾವ್ ಹೇಳಿದ್ರಿ, ನಮ್ಮ ಕಾಫಿ ಬೆಳೆಗಾರರಿಗೆ ಇವು ಎಲ್ಲೆಲ್ಲಿ ಸಿಗ್ತವೆ ಅಂತೀರಿ? ಸರ್, ಇದು ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು ಮತ್ತೆ ಚೆಟ್ಟಳ್ಳಿಯಲ್ಲಿರುವ ಸಂಶೋಧನಾ ಕೇಂದ್ರದಲ್ಲಿ. ಅದಲ್ದಲೇನೆ ಈ ಕಾಫಿ ವಿಸ್ತರಣಾ ವಿಭಾಗಗಳಿದೆ ಸರ್, ಅಲ್ಲಲ್ಲೇ ಸಂಪರ್ಕ ಅಧಿಕಾರಿಗಳ ಕಚೇರಿ ಅಂತ ಹೇಳ್ತಾರೆ. ಎಲ್ಲಾ ಸಂಪರ್ಕ ಅಧಿಕಾರಿಗಳ ಕಚೇರಿಯಲ್ಲಿ ಸಹ ಅದು ಸಿಗುತ್ತೆ ಸರ್. ಇವು ಮುಖ್ಯವಾಗಿ ರಾಸಾಯನಿಕೇತರ ಕ್ರಮಗಳಿವೆಲ್ಲ. ಇನ್ನು ರಾಸಾಯನಿಕವನ್ನ ಬಳಸೋದಾದ್ರೆ ಯಾವ ರಾಸಾಯನಿಕವನ್ನ ಬಳಸಬೇಕು, ಯಾವಾಗ ಈ ರಾಸಾಯನಿಕ ಕ್ರಮವನ್ನು ಅನುಸರಿಸಬೇಕಾಗತ್ತೆ? ಸರ್, ಇದು ನಾನು ಅವಾಗೆ ತಿಳಿಸಿದಂತೆ ಜೈವಿಕ ನಿಯಂತ್ರಣಕ್ಕೆ ತುಂಬಾ ಆದ್ಯತೆ ಕೊಡ್ತೀವಿ. ಇದು ಇಲ್ಲ, ಬಹಳಷ್ಟು ಹಾವಳಿಯಾಗಿದೆ, ಅದು ಕಷ್ಟ ಆಗುತ್ತೆ, ಅಥವಾ ಬೇರೆ ಸಂದರ್ಭಗಳಲ್ಲಿ ಆಗ್ತಾ ಇಲ್ಲ ಅನ್ನುವಾಗ ಮಾತ್ರ ಈ ಕೀಟನಾಶಕವನ್ನ ನಾವು ಶಿಫಾರಸು ಮಾಡ್ತೀವಿ. ಅದು ಸಹ ಈ ಕೀಟ ನಾಭಿಯಲ್ಲಿ ಇರುವಾಗ ಮಾತ್ರ ಈ ಕೀಟನಾಶಕವನ್ನ ಸಿಂಪಡಿಸಬಹುದು. ಸೆಂಟೋಯೇಟ್ ಅಂತ ಸರ್, ಸೆಂಟೋಯೇಟ್ 50 EC 400 ಮಿಲಿಯನ್ನ 200 ಮಿಲಿ ಅಂಟು ದ್ರಾವಣದೊಂದಿಗೆ 200 ಲೀಟರ್ ನೀರಿನಲ್ಲಿ ಕಾಫಿ ಕಾಯಿಗಳಿಗೆ ಮಾತ್ರ ತಗುಲುವಂತೆ ಸಿಂಪಡಿಸಬಹುದಾಗಿದೆ. ಸಾಮಾನ್ಯ ಆಗಸ್ಟ್ ಅಥವಾ ಜುಲೈ ಕೊನೆಯ ಭಾಗದಲ್ಲಿ ಈ ಸಿಂಪಡಣೆಯನ್ನ ಅವರು ತಗೋಬಹುದಾಗಿದೆ. ಮತ್ತೆ ಇದಲ್ದಲೆ ಕೆಲವೊಮ್ಮೆ ಹಣ್ಣಾಗಿದೆ, ಕುಯಿಲು ಆಗಿದೆ, ಒಣಗಿಸುವ ಕಣದಲ್ಲಿ ಸಹ ಅವರು ನೋಡುವ ಸಂದರ್ಭ ಇರುತ್ತೆ ಸರ್. ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕಂದ್ರೆ ಕೀಟ ಪೀಡಿತ ಈ ಹಣ್ಣುಗಳನ್ನೆಲ್ಲ ಒಣಗಿಸುವ ಕಣದಲ್ಲಿ ರಾಶಿ ಮಾಡಬೇಕು. ಒಂದು ರಾಶಿಯನ್ನ ಮಾಡಿ ಅದ್ರ ಮೇಲೆ ಎಣ್ಣೆ ಲೇಪಿತ ಪ್ಲಾಸ್ಟಿಕ್ ಚಾಪೆಗಳನ್ನ ಮುಚ್ಚಬೇಕು. ಈ ಬಿಸಿಲಿನ ತಾಪಕ್ಕೆ ಕೆಳಗಿಂದ ಬಿಸಿಲಿನ ತಾಪ ಹೇಗೆ ಹೆಚ್ಚಾಗುತ್ತೆ ಅವಾಗ ಆ ಹುಳಗಳು ಮೇಲೆ ಹಾರಲು ಪ್ರಯತ್ನಿಸ್ತವೆ ಸರ್. ಆಗ ಈ ಕೀಟಗಳು ಎಣ್ಣೆಗೆ ಅಂಟಿಕೊಂಡಿರೋದು ಕಾಣಿಸುತ್ತೆ. ಅದನ್ನ ಪುನಃ ಸ್ವಚ್ಛ ಮಾಡಿದ್ರೆ ಪುನಃ ಅಲ್ಲಿ ಬಂದು ಅಲ್ಲೇ ಅಂಟಿಕೊಳ್ತಾ ಇರುತ್ತೆ. ಕೊನೆಯ ಹಂತದಲ್ಲಿ ಏನಾದ್ರೂ ಹಣ್ಣುಗಳು ಕುಯ್ದ ಮೇಲೆ ನೋಡಿದ್ರೆ ಈ ಒಂದು ಕ್ರಮವನ್ನು ಸಹ ಮಾಡಬಹುದು. ಏಕೆಂದ್ರೆ ಯಾವುದೇ ಕಾರಣಕ್ಕೂ ಅವರು ಹಣ್ಣಾಗುವ ಹಂತದಲ್ಲಿ ಕೀಟನಾಶಕದ ಬಳಕೆಯನ್ನ ಮಾಡಬಾರದು ಸರ್. ಅಂದ್ರೆ ಉಳಿಕೆ ಅಂಶ ಉಳಿದು ಬಿಡುತ್ತೆ. ಹೌದು ಸರ್, ಉಳಿಕೆ ಅಂಶ ಬರೋದನ್ನ ತಡಿಲಿಕ್ಕೆ ಯಾವಾಗ್ಲೂ ಸ್ವಲ್ಪ ವೀಕ್ಷಣೆಯಲ್ಲಿದ್ದು ಮುಂಜಾಗ್ರತಾ ಕ್ರಮಗಳನ್ನ ಮಾಡಬಹುದು. ಮತ್ತೆ ಈ ಮೋಹಕ ಬಲ ಏನಿದೆ, ಮೋಹಕ ಟ್ರ್ಯಾಪ್ ನ ಬಳಕೆಯಿಂದನೂ ತುಂಬಾ ಉತ್ತಮವಾದ ಫಲಿತಾಂಶವನ್ನ ಪಡೆಯಬಹುದು. ಅಂದ್ರೆ ಕಾಫಿ ಬೆಳೆಗಾರರು ಈ ಬೆರ್ರಿ ಬೋರರ್ರು ಬೇರೆ ಪ್ರದೇಶಗಳಿಗೆ ಹರಡದಂತೆ ಮಾಡಬೇಕು ಅಂದ್ರೆ ಏನ್ ಮಾಡಬಹುದು ಅಂತೀರಿ? ಈಗ ಕಾಫಿಯ ಬೀಜಗಳನ್ನ ಕೊಡುವಾಗ ಮತ್ತೆ ಏನಾದ್ರು ಸಸಿ ಮಾಡ್ಲಿಕ್ಕೆ ಕಾಫಿ ಬೀಜವನ್ನ ಬೇರೆಯವರು ಕೊಂಡೊಯ್ಯುವಾಗ ಆಗ ಎಲ್ಲ ತುಂಬಾ ಪರೀಕ್ಷಿಸಿ ನೋಡಿ ಅದನ್ನ ಕೊಡಲಾಗುತ್ತೆ. ಈಗ ಕಾಫಿ ಸಸಿ ಮಾಡ್ಲಿಕ್ಕೆ ಏನು ನಾವು ಕಾಫಿ ಬೀಜಗಳನ್ನ ವಿತರಣೆ ಮಾಡುತ್ತೆ ಕಾಫಿ ಸಂಶೋಧನಾ ಕೇಂದ್ರದಿಂದ, ಅದನ್ನು ಸಹ ನಾವು ಮಾಡಲ್ಲ ಸರ್. ಈ ಮೂರು ರಾಜ್ಯಗಳಲ್ಲಿ ಏನು ಕಾಫಿ ಕಾಯಿ ಕೊರಕ ಇದೆ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಕಾಫಿ ಬೀಜಗಳನ್ನ ಅಲ್ಲಿಗೆ ಕಳಿಸಲ್ಲ. ಇಲ್ಲೇ ಬೆಳೆದಿರೋದನ್ನ ಇಲ್ಲೇ ಬಳಸ್ತೀವಿ ಹೊರತು ಅಲ್ಲಿಗೆ ತಗೊಂಡೋಗಲ್ಲ. ಮತ್ತೆ ಆಂಧ್ರ ಪ್ರದೇಶದಲ್ಲಿ ಆರ್ವಿ ನಗರ ಅಂತ ಇದೆ, ಆ ಸ್ಥಳದಲ್ಲಿ ಏನು ಬೆಳಿತೀವಿ ಅದನ್ನ ಮಾತ್ರ ಈಶಾನ್ಯ ಭಾಗಕ್ಕೆ ಕಳಿಸಲಾಗುತ್ತೆ. ಆತ್ಮೀಯ ಕೇಳಿದ್ರೆ ತಮಗೆ ಈ ಕಾಫಿ ಬೆರ್ರಿ ಬೋರರ್ ಕೀಟದ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ MS ಉಮಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7349373183. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7349373183. ತುಂಬ ಸಂತೋಷ ಡಾಕ್ಟರ್ ಉಮಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆರ್ರಿ ಬೋರರ್ ಅಥವಾ ಕಾಯಿಕೊರಕ ಕೀಟದ ನಿಯಂತ್ರಣ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆರ್ರಿ ಬೋರರ್ ನಿಯಂತ್ರಣ ಕುರಿತು ಡಾಕ್ಟರ್ MS ಉಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಭತ್ತದ ಬೆಳೆನಲ್ಲಿ ಸಸಿಮಡಿಗಳನ್ನು ತಯಾರು ಮಾಡಿಕೊಂಡು, ಬಿತ್ತನೆ ಬೀಜಗಳನ್ನು ತಯಾರು ಮಾಡಿಕೊಂಡು, ಅದರಲ್ಲಿ ಊರಿ, ಆನಂತರ ಸಸಿಗಳನ್ನು ಗದ್ದೆನಲ್ಲಿ ನಾಟಿ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಸಾಕಷ್ಟು ಕೆಲಸಗಾರರು ಬೇಕಾಗ್ತಾರೆ, ಖರ್ಚು ಕೂಡ ಹೆಚ್ಚು ಬರುತ್ತೆ. ಇದಕ್ಕೆ ಒಂದು ಪರಿಹಾರ ಅಂದರೆ ಡ್ರಮ್ ಸೀಡರನ್ನು ಬಳಸಿ ಕುರುಮೊಳಕೆ ಬಂದಿರುವಂಥ ಭತ್ತದ ಬಿತ್ತನೆ ಬೀಜವನ್ನು ನೇರವಾಗಿ ಗದ್ದೆಯಲ್ಲಿ ಬಿತ್ತನೆ ಮಾಡುವಂಥದ್ದು. ಇದನ್ನು ಡ್ರಮ್ ಸೀಡರ್ ಬಿತ್ತನೆ ಅಂತ ಕರೀತಾರೆ. ಈ ಡ್ರಮ್ ಸೀಡರ್ನಿಂದ ಭತ್ತದ ಬಿತ್ತನೆಯನ್ನು ಮಾಡೋದ್ರಿಂದ ಹಲವಾರು ಪ್ರಯೋಜನಗಳಿದ್ದಾವೆ. ಕಡಿಮೆ ಖರ್ಚು ಬರುತ್ತೆ ನಮಗೆ. ಒಂದು ಎಕರೆಗೆ 10-16 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಸಾಕಾಗುತ್ತೆ. 10-15 ದಿವಸ ಮುಂಚಿತವಾಗಿ ಭತ್ತದ ಬೆಳೆ ಕಟಾವಿಗೆ ಬರುತ್ತೆ. ಅಂದರೆ ಸಸಿ ಮಡಿಯಿಂದ ಕಿತ್ತು ನಾಟಿ ಮಾಡಿದ ಸಸಿಗಳು ಹೊಸ ಬೇರನ್ನ ಬಿಟ್ಟು ಅದು ಬೆಳೆಯೋದಕ್ಕೆ ಉಪಯೋಗವಾಗುವಂತ 10-15 ದಿನಗಳ ಸದ್ಬಳಕೆಯನ್ನು ನಾವು ಈ ವಿಧಾನದಲ್ಲಿ ಮಾಡ್ಕೋಬಹುದು. ಈ ರೀತಿ ನಾವು ಸಸಿಗಳನ್ನು ಕಿತ್ತಾಗ ಅವಕ್ಕೆ ಒಂದು ರೀತಿ ಆಘಾತ ಆಗುತ್ತೆ. ಈ ಆಘಾತ ನೇರವಾಗಿ ನಾವು ಬೀಜವನ್ನು ಗದ್ದೆಯಲ್ಲಿ ಬಿತ್ತನೆ ಮಾಡೋದರಿಂದ ಆಗೋದಿಲ್ಲ. ಭತ್ತದ ನೇರ ಬಿತ್ತನೆಯಿಂದ ಸದೃಢವಾದಂಥ ಬೇರಿನ ಬೆಳವಣಿಗೆಯಿಂದ ಭತ್ತದ ಬೆಳೆ ಬೀಳುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಸದೃಢವಾದಂಥ ಬೇರಿನ ಬೆಳವಣಿಗೆಯಿಂದ ಅತಿ ಹೆಚ್ಚು ಕದ್ರುಗಳು ಬರ್ತವೆ. ಹಾಗಾಗಿ 10-15% ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು. ಉತ್ತಮ ಬೇರಿನ ಬೆಳವಣಿಗೆಯಿಂದಾಗಿ ಹೆಚ್ಚಿನ ಪೋಷಕಾಂಶಗಳನ್ನು ಕೂಡ ಭತ್ತದ ಬೆಳೆ ಬಳಸ್ಕೊಳ್ಳುತ್ತೆ, ಅಂದರೆ ಪೋಷಕಾಂಶಗಳ ಸದ್ಬಳಕೆಯಾಗುತ್ತೆ. ಡ್ರಮ್ ಸೀಡರ್ನಿಂದ ಬಿತ್ತನೆ ಮಾಡುವಾಗ ಮಳೆ ಏನಾದರೂ ಇದ್ದರೆ ಬಿತ್ತನೆಗೆ ತೊಂದರೆ ಆಗುತ್ತೆ. ಹಾಗಾಗಿ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಬಿತ್ತನೆಯನ್ನು ಕೈಗೊಳ್ಳಬೇಕಾಗತ್ತೆ. ಈ ವಿಧಾನದಲ್ಲಿ ಈ ಡ್ರಮ್ ಸೀಡರ್ನಿಂದ ಭತ್ತದ ಬಿತ್ತನೆಯನ್ನು ಮಾಡುವಾಗ ಗದ್ದೆಯಲ್ಲಿ ನಿಂತ ನೀರು ಇಲ್ಲದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮುಂಜಾನೆ ಮತ್ತು ಸಂಜೆ ಹೊತ್ತಿನಲ್ಲಿ ಪಕ್ಷಿಗಳಿಂದ ಆ ಭತ್ತದ ಬೀಜಗಳನ್ನು ರಕ್ಷಿಸಬೇಕಾಗತ್ತೆ. ತಡವಾದ ಬಿತ್ತನೆಗೆ ಸೂಕ್ತವಾದಂಥ ಭತ್ತದ ತಳಿಗಳು ಅಂದರೆ ಅದರಲ್ಲಿ ಮಧ್ಯಮಾವಧಿ ತಳಿಗಳು ಇದ್ದಾವೆ. ಇವು 125-135 ದಿನದಲ್ಲಿ ಕೊಯ್ಲಿ ಬರುವಂಥ ತಳಿಗಳು. ಅದರಲ್ಲಿ ತುಂಗ, ತನು, ಪ್ರಕಾಶ್, KHP 2, KHP 5 ಈ ರೀತಿಯಾದಂಥವು. ಇನ್ನು ಅಲ್ಪಾವಧಿ ಭತ್ತದ ತಳಿಗಳಲ್ಲಿ IR 20, ಕರ್ಣ, ಮಂಗಳ, CTH 1, CTH 3, ಮಧು, ಚಂಪಕ, RNR 15-40 ಅತಿರ ಮುಂತಾದಂಥವು. ಡ್ರಮ್ ಸೀಡರ್ ಬಿತ್ತನೆಗೆ 1 ಎಕರೆಗೆ 8-16 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. ಈ ಭತ್ತದ ಬೀಜವನ್ನು 24 ಗಂಟೆ ಕಾಲ ನೀರಿನಲ್ಲಿ ನೆನೆಸಿ ನೀರಿನಿಂದ ಹೊರಗಡೆ ತೆಗಿಬೇಕಾಗತ್ತೆ. ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂನಷ್ಟು ಈ ಕಾರ್ಬನ್ ಡೈಜಿಮ್ ಶಿಲೀಂಧ್ರನಾಶಕದಿಂದ ಉಪಚರಿಸಬೇಕಾಗತ್ತೆ. 24-36 ಗಂಟೆ ಕಾಲ ಗಾಳಿ ಆಡುವಂಥ ಗೋಣಿ ಚೀಲದಲ್ಲಿ ಕಟ್ಟಿ ಬೆಚ್ಚನೆಯ ಸ್ಥಳದಲ್ಲಿ ಇಟ್ಟು ಚೀಲದ ಮೇಲೆ ಕಲ್ಲಿನ ತೂಕವನ್ನು ಇಡಬೇಕಾಗತ್ತೆ. ಚೀಲದ ಮೇಲ್ಮೈ ಒಣಗದಂತೆ ಚೀಲದ ಮೇಲೆ ಆಗಾಗ್ಗೆ ತೆಳುವಾಗಿ ನೀರನ್ನು ಚಿಮ್ಮಿಸ್ತಾ ಇರಬೇಕು. ಈ ರೀತಿ ಮಾಡೋದರಿಂದ 24-36 ಗಂಟೆಯಲ್ಲಿ ಭತ್ತದ ಬಿತ್ತನೆ ಬೀಜ ಕುಡಿ ಮೊಳಕೆ ಒಡೆಯುತ್ತೆ. ಈ ಕುಡಿ ಮೊಳಕೆಯನ್ನು ಡ್ರಮ್ನಲ್ಲಿ ಸಮನಾಗಿ ತುಂಬಿ ಬಿತ್ತನೆ ಮಾಡಬೇಕಾಗತ್ತೆ. ಈ ಡ್ರಮ್ ಸೀಡರನ್ನು ಬಳಸ್ಕೊಳ್ಳೋದಕ್ಕೆ ಭೂಮಿ ಸಿದ್ಧತೆ ಬಹಳ ಮುಖ್ಯ. ನಾಟಿಗೆ ಭೂಮಿಯನ್ನು ಸಿದ್ಧಪಡಿಸುವಂಥ ವಿಧಾನದಲ್ಲೇ ಈ ಡ್ರಮ್ ಸೀಡರು ಕೂಡ ನಾವು ಗದ್ದೆಯನ್ನು ಸಿದ್ಧಪಡಿಸಬೇಕಾಗತ್ತೆ. ಏರು ತಗ್ಗುಗಳಿಲ್ಲದೆ ಒಂದೇ ಸಮನಾಗಿರುವಂತೆ ನಾವು ಮಾಡಬೇಕಾಗತ್ತೆ. ಬಿತ್ತೋದಕ್ಕಿಂತ ಮುಂಚೆ ಗದ್ದೆನಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಶಿಫಾರಸು ಮಾಡಿದಂಥ ರಸಗೊಬ್ಬರದಲ್ಲಿ 1/2 ಸಾರಜನಕ, ಪೂರ್ತಿ ರಂಜಕ ಮತ್ತು ಪೂರ್ತಿ ಪೊಟ್ಯಾಷನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಮೊಳಕೆ ಹೊಡೆದಂಥ ಬೀಜವನ್ನು ಡ್ರಮ್ ಸೀಡರ್ನಲ್ಲಿರುವಂಥ 4 ಡ್ರಮ್ಗಳಿಗೂ ಸಮನಾಗಿ, ಅಂದರೆ ಡ್ರಮ್ನ 3/4 ತುಂಬೋ ರೀತಿಯಲ್ಲಿ ನಾವು ತುಂಬಬೇಕಾಗತ್ತೆ. ಆಮೇಲೆ ಡ್ರಮ್ನ ಮುಚ್ಚಳವನ್ನು ಸರಿಯಾಗಿ ಮುಚ್ಚಿರೋದನ್ನು ಖಚಿತಪಡಿಸ್ಕೋಬೇಕು. ಆನಂತರ ಡ್ರಮ್ ಸೀಡರನ್ನು ಗದ್ದೆಯ 1 ಪಕ್ಕದಿಂದ 1 ಪಕ್ಕಕ್ಕೆ ಸಾಲುಗಳು ಬರೋ ರೀತಿಯಲ್ಲಿ ಕೈಯಿಂದ ಎಳಿಬೇಕು. ಸಾಮಾನ್ಯವಾಗಿ ಇದನ್ನು ಕೆಸರುಗದ್ದೆಯಲ್ಲಿ ಎಳೆಯೋದಕ್ಕೆ ಒಬ್ಬ ಕೆಲಸಗಾರನಿಂದ ಸಾಧ್ಯವಾಗುತ್ತೆ. ಅವಶ್ಯಕತೆ ಕಂಡುಬಂದರೆ 2 ಕೆಲಸಗಾರರು ಸೇರಿಕೊಂಡು ಇದನ್ನು ಎಳಿಬಹುದು. ಈ ರೀತಿ ಎಳೆದಾಗ ಗಾಲಿಗಳು ತಿರುಗಿ ಆ ಮೂಲಕ ಡ್ರಮ್ಗಳು ಕೂಡ ತಿರುಗಿ ಡ್ರಮ್ಗಳ ರಂಧ್ರಗಳ ಮೂಲಕ ಬಿತ್ತನೆ ಬೀಜ ಸಾಲಿನಲ್ಲಿ ಬೀಳುತ್ತೆ. ಒಟ್ಟಿಗೆ 8 ಸಾಲುಗಳು ಉಂಟಾಗ್ತವೆ. ಒಬ್ಬ ಕೆಲಸಗಾರ 1 ದಿನಕ್ಕೆ 2 ಎಕರೆಯನ್ನು ಸಲೀಸಾಗಿ ಬಿತ್ತನೆ ಮಾಡಬಹುದು. ಬಿತ್ತಿದಂಥ ಜಮೀನಿನಲ್ಲಿ ಮೊದಲ 10 ದಿನದವರೆಗೆ ತೇವ ಒಣಗದಂತೆ ಮತ್ತು ನೀರು ಕೂಡ ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಪೈರು ಬೆಳೆದಂತೆ ನೀರಿನ ಪ್ರಮಾಣವನ್ನು ಹೆಚ್ಚಿಸಬೇಕಾಗತ್ತೆ. ಆಮೇಲೆ ನೀರನ್ನು 2 ಇಂಚಿನಷ್ಟು ನಾವು ನಿಲ್ಲಿಸಬೇಕಾಗತ್ತೆ. ಬಿತ್ತನೆ ಬೀಜವನ್ನು ನೇರವಾಗಿ ಬಿತ್ತನೆ ಮಾಡೋದರಿಂದ ಅಂತರ ಬೇಸಾಯ ಮಾಡೋದು ಸುಲಭ. ಕಳೆ ತೆಗೆಯುವಂಥ ಯಂತ್ರ ಕೋನೋವೀಡರನ್ನು ಸಾಲುಗಳ ಮಧ್ಯೆ ಹಾಯಿಸಿದಾಗ ಭೂಮಿ ಸಡಿಲವಾಗಿ ಕಳೆಗಳು ಮಣ್ಣಿಗೆ ಸೇರ್ತವೆ. ರೋಟರಿ ವೀಡರನ್ನು 3 ಸಾರಿ, ಅಂದರೆ ನಾವು ಬಿತ್ತನೆ ಮಾಡಿದ 20ನೇ ದಿನ, 40ನೇ ದಿನ ಮತ್ತು 60 ದಿವಸದಲ್ಲಿ ಹಾಯಿಸೋದ್ರಿಂದ ಬುಡಕ್ಕೆ ಹೆಚ್ಚಿನ ಮಣ್ಣು ಬೀಳುತ್ತೆ. ಈ ರೀತಿ ಸಸಿಗಳಿಗೆ ಹೆಚ್ಚಿನ ಮಣ್ಣು ಬುಡಕ್ಕೆ ಬೀಳೋದ್ರಿಂದ ಬೆಳೆ ಕೊಯ್ಲಿನ ಒಂದು ಸಮಯದಲ್ಲಿ ಮಲಗೋದಿಲ್ಲ. ಶಿಫಾರಸು ಮಾಡಿದ 30 ಕಿಲೋಗ್ರಾಂನಷ್ಟು ಸಾರಜನಕವನ್ನು 2-3 ಹಂತದಲ್ಲಿ ಕೊಡೋದ್ರಿಂದ ಭತ್ತದ ಇಳುವರಿಯನ್ನು ನಾವು ಹೆಚ್ಚಿಸಬಹುದು. ಉರಿಯೋತ್ತರ ಕಳೆನಾಶಕವಾಗಿ ಎಕರೆಗೆ 100 ಮಿಲಿಲೀಟರ್ನಷ್ಟು ನಾಮಿನಿ ಗೋಲ್ಡ್ ಅಥವಾ 8 ಗ್ರಾಂನಷ್ಟು ಪಿಮಿಕ್ಸ್ ಪುಡಿಯನ್ನು 100-120 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಬಿತ್ತನೆ ಮಾಡಿದ 25-30 ದಿನದಲ್ಲಿ ಸಿಂಪರಣೆ ಮಾಡಬೇಕು. ಕಳೆನಾಶಕವನ್ನು ಉಪಯೋಗಿಸುವ ಮುಂಚೆ ಗದ್ದೆಯಲ್ಲಿರುವಂಥ ನೀರನ್ನು ಬಸಿಬೇಕು. ಕಳೆನಾಶಕ ಸಿಂಪರಣೆ ಮಾಡಿದ 48 ಗಂಟೆ ನಂತರ ನೀರನ್ನು ಹಾಯಿಸಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಮಡಿಕೇರಿಯಲ್ಲಿರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲದ ಕಚ್ಚಾ ಕಾಫಿ ದರ ಅರಬಿಕಾ ಪಾರ್ಚ್ಮೆಂಟ್ 16,100 ರೂಪಾಯಿಂದ 16,300 ರೂಪಾಯಿ, ಅರಬಿಕಾ ಚೆರಿ 10,300 ರೂಪಾಯಿಂದ 10,700 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 17,800 ರೂಪಾಯಿಂದ 18,000 ರೂಪಾಯಿ, ರೊಬೆಸ್ಟಾ ಚೆರಿ 10,350 ರೂಪಾಯಿಂದ 10,750 ರೂಪಾಯಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇದುವರೆಗೆ ರೈತಧ್ವನಿ ಕಿಸಾನ್ವಾಣಿ ಕೇಳಿದಿರಿ. ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿಸಿದ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲೂ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಆಕಾಶವಾಣಿ ಮಡಿಕೇರಿ, ಸಮಯ 7:21:05. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಚೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಹಾಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡು ಕೂಟಲಿ September 5 ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಕೊಡಗುಗೌಡ ಸಮಾಜದಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕರಿಗೆ ಇನಾಮ್ ಕೊಡುವ ಜಂಬರ ಏರ್ಪಾಡಾಟು. ಜಂಬರಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ NS ಬೋಸರಾಜು, ಶಾಸಕರು, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಜಿಲ್ಲಾಧಿಕಾರಿ ವೆಂಕಟರಾಜವ್ ಸೇರಿದಂತೆ ಮುಖ್ಯ ಪಟ್ಟವು ಕೂಡಿಯಾಡಿವೆ. ಜಿಲ್ಲಾ ಮಟ್ಟದ ಯೋಜನೋತ್ಸವ 2024-25 ಸಾಲಿನ ಕಾರ್ಯಕ್ರಮದ ಬಾಬ್ತ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ಸುಮಾರು ಸಂಸ್ಥೆಗಳ ಕೂಡು ಕೂಟಲಿ HIV ಏಡ್ಸ್ ಜಾಗೃತಿಗಾಗಿ ಇಂದು ಪ್ಯಾಟಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಿಲಿ ಮ್ಯಾರಥಾನ್ ಪೈಪೋಟಿ ನಡೆದು ಪೈಪೋಟಿಲಿ ಜಿಲ್ಲೆಯ ಸುಮಾರು ಕಾಲೇಜುಗಳ ಒಟ್ಟು 83 ಹೈದಗೂಡೆಗ ಭಾಗವಹಿಸಿದ್ದು. ಕನೆಕ್ಟಿಂಗ್ ಕೊಡವ ಸಂಘಟನೆಯ ಕಡೆಯಿಂದ ವಿರಾಜಪೇಟೆನ ಬೊಳ್ಳರಿಮಾಡು ಗ್ರಾಮದ ಕೆಸರುಗದ್ದೆಲಿ ನಾಟಿ ಪಂಡಿತ ಹೇಳುವ ಕಾರ್ಯಕ್ರಮ ಏರ್ಪಾಡಾಗಿತ್ತು. ವಿರಾಜಪೇಟೆ ಕಾವೇರಿ ಇಸ್ಕೂಲ್ನ 7 ಮತ್ತು 8 ಕ್ಲಾಸ್ನ ಮಕ್ಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಪುಸ್ತಕ, ಬ್ಯಾಗ್ ಮತ್ತು ಪೆನ್ನು ಪೆನ್ಸಿಲ್ ಹಿಡಿದು ಯಾಗೋಳು ವಿದ್ಯೆನ ಗುರಿ ಸಾಧನೆಯಲ್ಲಿದ್ದ ಮಕ್ಕ ಕೆಸರುಗದ್ದೆಗೆ ಇಳಿದು ಅನ್ನದ ಮಹತ್ವ, ಅದನ್ನು ಹೆಂಗೆ ಬೆಳೆಸುದು, ಬೆಳೆಸಿಕೆ ಎಷ್ಟು ಕಷ್ಟ ಉಟ್ಟು, ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರುತ ಹೇಳೋದನ್ನು ತಿಳ್ಕೊಂಡು ಆಯೋಜಕರಾದ ಪುದಿಯೊಕ್ಕಡ ಸೂರಜ್ ಮತ್ತು ಪಾಲೆಂಗಡ ಅಮಿತವು ನಾಟಿನ ಹೆಂಗೆ ನಡುಕುತ ಹೇಳೋದನ್ನು ಇದೇ ಹೊತ್ತಲ್ಲಿ ಮಕ್ಕಳಿಗೆ ತುಂಬ ಲಾಯಕ್ಕಾಗಿ ಅರ್ಥ ಆಗುವಂಗೆ ಹೇಳಿಕೊಟ್ಟು. ಮಡಿಕೇರಿ ಮತ್ತು ವಿರಾಜಪೇಟೆ ಆರ್ಮಿ ಕ್ಯಾಂಟೀನಿಗೆ September 3 ಕೈಲ್ಮೂರ್ತ ಹಬ್ಬದ ಬಾಬ್ತು ರಜೆ ಇದ್ದದೆ. ನಾಳೆ ಯಾಗೋಳ್ನಂಗೆ ಕ್ಯಾಂಟೀನ್ ಇದ್ದದೆ ತ ಕ್ಯಾಂಟೀನ್ನ ವ್ಯವಸ್ಥಾಪಕರು ತಿಳಿಸೋಳು. 2024-25 ಸಾಲಿನ ಆಯವ್ಯಯ ಭಾಷಣದಲ್ಲಿ ಎನಿವೇರ್ ನೋಂದಣಿ ವ್ಯವಸ್ಥೆಯನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡಿಳು. ಕೊಡಗು ಜಿಲ್ಲೆಯಲ್ಲೂ 2022 ಈ ಕೆಲಸ ಸುರಾಧಿತ ಜಿಲ್ಲಾಡಳಿತ ಮಾಹಿತಿನ ಕೊಟ್ಟುಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಪುಸ್ತಕ ಪ್ರಕಟಣೆ ಯೋಜನೆ ನಡೆಯಲಿ ಪುಸ್ತಕಗಳ ಪ್ರಕಟ ಮಾಡಿಕೆ ತೀರ್ಮಾನ ಮಾಡಿಡು. ಲೇಖಕರು ಅರೆಭಾಷೆಯಲ್ಲಿ ಬರೆದ ಕತೆ, ಅಜ್ಜಿ ಕತೆ, ಜನಪದ, ಕವನ, ಲೇಖನ, ವಿಚಾರ ಸಾಹಿತ್ಯ, ಲಲಿತ ಪ್ರಬಂಧ, ಸಂಶೋಧನಾ ಕೃತಿ ಇಂಥ ತಾವೇ ಸ್ವಂತ ಬರೆದ ಬರವಣಿಗೆ ಇದ್ದರೆ September 30 ಅಕಾಡೆಮಿನ ಕಚೇರಿಗೆ ಕಳಿಸಿಕೊಡಕುತ್ತ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜ್ಜೆಯು ತಿಳಿಸಿಳು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಇದರ ಅಧೀನ ಸಂಸ್ಥೆಯಾದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ DCM ಡಿಪ್ಲೊಮಾ ಪರೀಕ್ಷೆಯಲ್ಲಿ 100% ದಾಖಲಿನ ರಿಸಲ್ಟ್ ಬಂದಿಟ್ಟು. ದೇಚಕ್ಕ BB 2 ರ್ಯಾಂಕ್, ರಶ್ಮಿತಾ SM 3, ನಮನ N 4, ತಂಗಮ್ಮ MG 5 ರ್ಯಾಂಕ್ನ ಪಡ್ಕೊಂಡಳು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ಕಡೆಯಿಂದ 2022-23 ಸಾಲಿ ಸಂಘದ ಸದಸ್ಯರು ಮತ್ತು ಅವರ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಮತ್ತು ಸನ್ಮಾನ ಮಾಡಿಕೆ ಅರ್ಜಿ ಕರೆದಳು. ಅರ್ಹರು ಸರಿಯಾದ ದಾಖಲೆಗಳೊಟ್ಟಿಗೆ ಮಡಿಕೇರಿ ಕೊಡಗುಗೌಡ ಸಮಾಜದಲ್ಲಿರುವ ಸಂಘದ ಕಚೇರಿಗೆ ಸೆಪ್ಟೆಂಬರ್ ತಾರೀಕು 24ರೊಳಗೆ ಅರ್ಜಿ ಹಾಕಕ್ಕೆ. ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಾಗೆ ಸೋಮವಾರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮದ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ಇವರ ಕೂಡು ಕೂಟಲಿ ಶ್ರೀ ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ಹೆಸರು ಪಡೆದ ಶ್ರೀ ಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಬಾಗಿನ ಬಿಡುವ ಕಾರ್ಯಕ್ರಮ ಸೆಪ್ಟೆಂಬರ್ ತಾರೀಕು 6ಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ 10:30 ಮುಟ್ಟ ನಡೆದಿದೆ. ಮಾಜಿ ಸೈನಿಕರ ಸಂಘ ಮಡಿಕೇರಿ ಘಟಕದ 2023-24 ಸಾಲಿನ ವರ್ಷದ ಮಾಸಭೆ ನಾಳೆ ಮಡಿಕೇರಿ ಕೊಡವ ಸಮಾಜದಲ್ಲಿ ಏರ್ಪಾಡಾಟು. ವಿವೇಕಾನಂದ ಯುವಕ ಸಂಘ ಮರಗೋಡು ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕೂಡು ಕೂಟಲಿ ಕೈಲ್ಮೂರ್ತ ಹಬ್ಬದ ಬಾಬ್ತು 53ನೇ ವರ್ಷದ ಗ್ರಾಮಾಂತರ ಆಟೋಟ ಪೈಪೋಟಿಗ ಸೆಪ್ಟೆಂಬರ್ ತಾರೀಕು 3ಕ್ಕೆ ಬೆಳಿಗ್ಗೆ 9:30 ಮರಗೋಡು ಸರ್ಕಾರಿ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಂಡಲಿ ಏರ್ಪಾಡಾಟುತ್ತಾ ನಡೆಸುವ ಮಾಹಿತಿ ಕೊಟ್ಟಳು. ಕೊಡವ ನ್ಯಾಷನಲ್ ಕೌನ್ಸಿಲ್ನ ಕಡೆಯಿಂದ ನಾಳೆ ಮಡಿಕೇರಿ ಹತ್ತಿರದ ಕ್ಯಾಪಿಟಲ್ ವಿಲೇಜ್ ಮಂದಲಿ 29ನೇ ವರ್ಷದ ಸಾರ್ವತ್ರಿಕ ಕೈಲ್ಮೂರ್ತ ಹಬ್ಬದ ಆಚರಣೆ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮನುಷ್ಯನಿಗೆ ನೀರು, ಗಾಳಿ, ಬೆಳಕು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ವಿದ್ಯುತ್. ಕೊಡಗಿನ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಹಗಲಿನ ಹೊತ್ತು ಬೀದಿ ದೀಪಗಳು ಉರಿಯುತ್ತಿರುತ್ತವೆ. ಇದನ್ನು ನಿಯಂತ್ರಿಸಿ ವಿದ್ಯುತ್ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇದಕ್ಕಾಗಿ ಎಲ್ಲರೂ ಸಹಕರಿಸುವಂತೆ ನಾಗರಿಕ ಬಂಧುಗಳಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಕೆಂಜಂಗಡ ರೋಷನ್ ನಾಣಯ್ಯ ಅವರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಗೊಂಡೆ ಎಂಬ ಚಿಂತೆಯೇ, ಅಥವಾ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿಯೂ ಕೂಡ ಕಾಲೇಜುಗಳಲ್ಲಿ ಸೀಟ್ ಸಿಗಲಿಲ್ಲ ಎಂಬ ಬೇಸರವೇ? ಅಂತಹ ವಿದ್ಯಾರ್ಥಿಗಳು ತಮ್ಮ ಚಿಂತೆ ಬೇಸರಗಳನ್ನು ಬದಿಗೊತ್ತಿ ನೇರವಾಗಿ ಪ್ರಥಮ ಪಿಯುಸಿ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ನಿಮ್ಮ ಇಚ್ಛೆಯ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಶಿಕ್ಷಣವನ್ನು ಮುಂದುವರಿಸಿ. ಈಗ ಈ ಅವಕಾಶ ಎಲ್ಲಿ ಅಂತೀರಾ? ಪುತ್ತೂರಿನ ಪ್ರತಿಷ್ಠಿತ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನಿಮ್ಮ ಶೈಕ್ಷಣಿಕ ಪಯಣವನ್ನು ಸುಗಮಗೊಳಿಸಿ ಗುರಿ ಮುಟ್ಟಿಸುವ ಸಂಸ್ಥೆ. ಎಲ್ಲಾ ಮೂಲಭೂತ ಸೌಲಭ್ಯಗಳೊಂದಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವನ್ನು ಹೊಂದಿದೆ. ತಡ ಮಾಡಬೇಡಿ, ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900010090. ಪೊನ್ನಂಪೇಟೆಯ ಕಾರು ನಿಲ್ದಾಣದ ಸಮೀಪ ಶಾಂತಲಾ ಕಾಂಪ್ಲೆಕ್ಸ್ನಲ್ಲಿ ಆರಂಭಗೊಂಡಿದೆ ಶ್ರೀ ಕಲ್ಲೂರ್ತಿ ಕಾಫಿ ಗ್ರೈಂಡಿಂಗ್ ಮತ್ತು ಫ್ಲೋರ್ ಮಿಲ್. ಇಲ್ಲಿ ಅಕ್ಕಿ, ಗೋಧಿ ಸೇರಿದಂತೆ ಎಲ್ಲ ಧಾನ್ಯ, ಮಸಾಲೆ ಪದಾರ್ಥಗಳನ್ನು ಮತ್ತು ಕಾಫಿಯನ್ನು ಹುಡಿ ಮಾಡಿಕೊಡಲಾಗುವುದು. ಸಮಾರಂಭಗಳಿಗೆ ಶುದ್ಧ ಅಕ್ಕಿ ಹುಡಿ, ಅಕ್ಕಿ ತರಿ, ಮಸಾಲೆ ಹುಡಿ, ಕಾಫಿ ಹುಡಿ ದೊರೆಯುತ್ತದೆ. ಸಂಪರ್ಕಿಸಿ ಮೊಬೈಲ್ 9611-4616-99. ಗೋಣಿಕೊಪ್ಪದ ಕ್ಯಾಲ್ಸ್ ಮತ್ತು ಎನ್ಇಬಿ ಆಶ್ರಯದಲ್ಲಿ ಹಾಗೂ ಟಾಟಾ ಕಾಫಿ, ಫೆಡರಲ್ ಬ್ಯಾಂಕ್, ಲೋಪಮುದ್ರ ಹಾಸ್ಪಿಟಲ್ ಇವರುಗಳ ಸಹಯೋಗದೊಂದಿಗೆ ಇದೇ 2024 ಸೆಪ್ಟೆಂಬರ್ 22ರಂದು 3ನೇ ಆವೃತ್ತಿಯ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ಆಯೋಜಿಸಲಾಗಿದೆ. 21.1 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಕೆಟಗರಿಯಲ್ಲಿ ಈ ಮ್ಯಾರಥಾನ್ ನಡೆಯಲಿದೆ. ರಿಜಿಸ್ಟ್ರೇಷನ್ ಆರಂಭಗೊಂಡಿದ್ದು ಸ್ಕೂಲ್, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ಸ್ಪರ್ಧಿಗಳು ಸಂಪರ್ಕಿಸಿ. ಕಾಲ್ಸ್ ಗೋಣಿಗೊಪ್ಪ, ಕಾಲ್ 9011-99-07-806-9011-99-07-808. ಮದೆ ಕೈಲು ಮುಹೂರ್ತ ಫಂಡ್ ಗೋಳಿಕಟ್ಟೆ ಮದೆ ಇವರ ವತಿಯಿಂದ ಸೆಪ್ಟೆಂಬರ್ 3ರಂದು ಮಂಗಳವಾರ ಗೋಳಿಕಟ್ಟೆ ಶಾಲಾ ಮೈದಾನದಲ್ಲಿ 60ನೇ ವರ್ಷದ ಅದ್ದೂರಿ ಕೈಲು ಮುಹೂರ್ತ ಕ್ರೀಡಾಕೂಟ ಬೆಳಿಗ್ಗೆ 9 ಗಂಟೆಯಿಂದ ನಡೆಯಲಿದೆ. 9 ಗಂಟೆಗೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ನಡೆಯಲಿದ್ದು ಪ್ರಥಮ 10,000 ರೂಪಾಯಿ, ದ್ವಿತೀಯ 7,000 ರೂಪಾಯಿ ಮತ್ತು ತೃತೀಯ 5,000 ರೂಪಾಯಿ ನಗದು ಬಹುಮಾನವಿದೆ. ಹಗ್ಗ ಜಗ್ಗಾಟ ಸ್ಪರ್ಧೆ ಇದ್ದು ಮೊದಲು ನೋಂದಾಯಿಸಲ್ಪಡುವ ಕೊಡಗಿನ 12 ಪುರುಷ ತಂಡ ಹಾಗೂ 8 ಮಹಿಳಾ ತಂಡಕ್ಕೆ ಮಾತ್ರ ಅವಕಾಶ. ಅಲ್ಲದೆ ಕಿರಿಯರಿಂದ ಹಿರಿಯರವರೆಗೆ ವಿವಿಧ ಕ್ರೀಡಾ ಸ್ಪರ್ಧೆ ನಡೆಯಲಿದೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ತಂಡ ನೋಂದಾವಣಿ ಹಾಗೂ ಮಾಹಿತಿಗೆ ಸಂಪರ್ಕಿಸಿ ಅಧ್ಯಕ್ಷರು ಕೊಲ್ಯದ ಗುರುಪ್ರಸಾದ್ 9481601950. ಸಾರ್ವಜನಿಕರೆಲ್ಲ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವಂತೆ ಮದೆ ಕೈಲು ಮುಹೂರ್ತ ಫಂಡ್ನ ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಕೋರಿದ್ದಾರೆ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ. ಕೊದ್ದೂರು ಕಬಳಕೇರಿ ಯುವಕ ಸಂಘ, ನೆಹರು ಯುವ ಕೇಂದ್ರ ಮಡಿಕೇರಿ, ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಹಾಗೂ ತಾಲೂಕು ಯುವ ಒಕ್ಕೂಟ ಮಡಿಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ 49ನೇ ವರ್ಷದ ಕೈಲ್ಮೂರ್ತ ಹಬ್ಬದ ಆಟೋಟ ಸ್ಪರ್ಧೆ ಇದೇ ಸೆಪ್ಟೆಂಬರ್ 3ರಂದು ಮಂಗಳವಾರ ಕೊದ್ದೂರಿನ ಸಂಘದ ಆಟ ಮೈದಾನದಲ್ಲಿ ಬೆಳಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದೆ. ಎಲ್ಲಾ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಆಯೋಜಕರು ಕೇಳಿಕೊಂಡಿದ್ದಾರೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ನೆಲ್ಜಿ ಗ್ರಾಮತ್ರ ಕೈಬುಲಿರ ಪೌತಿ ಅಪ್ಪಾಜಿ ಅಂಗಡಪೊಣ್ಣ ಪೊನ್ನವ್ವ ಸರಸು ಅಂಗ ಇಂದು ಮರಣಪಟ್ಟಿತ್ತು. 88 ಬೈತ್ರ ಕೈಬುಲಿರ ಪೊನ್ನವ್ವ ಸರಸು ಅಂಗಡ ತಾಮನೆ ಮೇವಡ ಕಾಕುಟು ಪರಂಬು ಆಕಿರಿ ಕರಿಯ ನಾಳೆ ದಂಡು ಗಂಟೆರ ಮೇಲೆ ಸ್ವಂತ ಮನೆಯಲ್ಲಿ. ಚೆನ್ನೈನ ಕೋಟೆ ಒಳಮಾಳ ಎಸ್ಟೇಟ್ರ ಮುರುವಂಡ ಪೊನ್ನಪ್ಪ ಅಂಗ ಇಂದು ಮರಣಪಟ್ಟಿತ್ತು. 87 ಬೈತ್ರ ಮುರುವಂಡ ಪೊನ್ನಪ್ಪ ಅಂಗಡ ಆಕಿರಿ ಕಾರ್ಯ ನಾಳೆ 10:30 ಅಂಗಡ ಸ್ವಂತ ಮನೆಯಲ್ಲಿ ನಡಪ. ಮೂಲತ್ ಕುಂಜಿಲ ಕೇರಿಗಳಾನ ಮೂರ್ನಾಡು ಐಕೊಳ ಗ್ರಾಮತ್ತು ವಾಸಂಜ ಮುಕ್ಕಾಟಿರ ಮುದ್ದಪ್ಪ ಪವಿನ್ ಅಂಗ ನಿನ್ನಂದು ಮರಣಪಟ್ಟಿತ್ತು. 62 ಬೈತ್ರ ಮುಕ್ಕಾಟಿರ ಮುದ್ದಪ್ಪ ಪವಿನ್ ಅಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ ಸ್ವಂತ ಮನೆಯಲ್ಲಿ ನಡಪ. ಕಾಟಕಿರಿ ಗ್ರಾಮತ್ರ ಮೇದರ ಬೊಳ್ಳು ಅಂಗ ಇಂದು ಮರಣಪಟ್ಟಿತ್ತು. ಮೇದರ ಬೊಳ್ಳು ಅಂಗಡ ಆಕಿರಿ ಕಾರ್ಯ ನಾಳೆ 12 ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟ.